ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆಣತಲ್ ಗ್ರಾಮದ ವೆಂಕಪ್ಪ ಎಚ್ ಎಡಿಯಾಪುರ್ ರೈತರು ನಮ್ಮೊಟ್ಟಿಗಿದ್ದಾರೆ. ಕೃಷಿ ಮತ್ತು ಹೈನುಗಾರಿಕೆ ಇವೆರಡನ್ನೂ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವೆಂಕಪ್ಪರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ವೆಂಕಪ್ಪರೇ. ಈಗ ನೀವು ಮೂಲತಃ ನಿಮ್ಮ ತಂದೆ ತಾತನವರ ಕಾಲದಿಂದಲೂ ಕೃಷಿಕರ ಅಥವಾ ಮಧ್ಯದಲ್ಲಿ ಕೃಷಿಗೆ ಬಂದವರು? ಹೇಗೆ ಸರ್? ನಾವು ನಮ್ಮ ತಂದೆ ತಾತನವರ ಕಾಲದಿಂದಲೂ ಕೂಡ ಮೂಲತಃವಾಗಿ ನಮ್ಮ ಕುಟುಂಬ ಕೃಷಿ ಕುಟುಂಬ. ಕೃಷಿ ಕುಟುಂಬದಿಂದ ಕೃಷಿ ಕುಟುಂಬ. ಏನೇನು ಮುಖ್ಯವಾಗಿ ನೀವೆಲ್ಲ ಬೆಳೆಯೋದು? ಸರ್, ನಾವು ಮಿಶ್ರವಾಗಿರತಕ್ಕಂಥ ಬೇಸಾಯವನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅದರ ಜೊತೆಗೇನೆ ಒಂದು ನಾಲ್ಕಾರು ಎಮ್ಮೆಗಳನ್ನು ಕೂಡ ಸಾಕೊಂಡು ನಾವು ಮಿಶ್ರ ಬೆಳೆಯ ರೂಪದೊಳಗೆ ನಾವು ಕೃಷಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಸರ್. ಆದರೆ ಈಗ ಸಾಮಾನ್ಯವಾಗಿ ಕೃಷಿಗೆ ಹೈನುಗಾರಿಕೆ ಅಥವಾ ಪಶು ಸಾಕಾಣಿಕೆ ಇವೆರಡೂ ಒಂದಕ್ಕೊಂದು ಅವಲಂಬಿಸ್ಕೊಂಡಿರ್ತವೆ. ಒಂದಕ್ಕೊಂದು ಸರ್, ಇವು ಒಂದೇ ನಾಣ್ಯದ ಎರಡು ಮುಖಗಳಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸರ್. ಅಂದರೆ ಈಗಿನ ದಿನಮಾನದೊಳಗೆ ನಮ್ಮ ಒಂದು ರೈತ ಕುಟುಂಬಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತಂದರೆ ಸರ್, ಅವರು ಬೇಗನೆ ಆದಾಯ ಬರಬೇಕು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ತೆಗಿಬೇಕು, ಅದರ ಶ್ರಮವನ್ನು ವಹಿಸಬಾರದು ಅನ್ನುವಂಥ ಒಂದು ಮನವರಿಕೆ ಇದ್ದಂಥ ರೈತ ಬಾಂಧವರಿದ್ದಾರೆ ಸರ್. ಜೊತೆಗೆ ರಾಸಾಯನಿಕವಾಗಿರ್ತಕ್ಕಂಥ ಗೊಬ್ಬರಗಳನ್ನೇ ಅವಲಂಬಿಸಿ ತಮ್ಮ ಜೀವನವನ್ನು ಕಳಿತಕ್ಕಂಥ ರೈತರು ಕೂಡ 90% ಇದ್ದಾರೆ ಅಂತಲೇ ಹೇಳ್ಬೋದು ಸರ್ ನಾವು. ಆದರೆ ನಮ್ಮ ಕುಟುಂಬದೊಳಗೆ ನಾವು ಯಾವ ರೀತಿಯಾದಂಥ ಒಂದು ಕೃಷಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೀವಿ ಅಂತಂದ್ರೆ ಸರ್, ನಮ್ದಿರತಕ್ಕಂಥದ್ದು 4 ಎಕರೆ ಭೂಮಿ ಸರ್. 4 ಎಕರೆ ಒಳಗೆ ನಾವು ಹೆಚ್ಚಿನ ಪ್ರಮಾಣದೊಳಗೆ ಅಂದ್ರೆ ನಾವು ನಮ್ಮ ತಂದೆಯವರು ನಮ್ಮ ತಾತನವರು ಅಂತಂದ್ರೆ ನಮ್ಮ ತಂದೆಯವರ ಕಾಲದಿಂದಲೂ ಸರ್ ನಾವು ನೋಡ್ತಕ್ಕಂಥದ್ದಂದ್ರೆ ನಮಗೀಗ 35 ವರ್ಷ ಸರ್. ನಾವೀಗಿಲ್ಲಿ ನಾವು ಸ್ನಾತಕೋತ್ತರ ಪದವಿ ಓದಿದ್ರೂ ಕೂಡ ನಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದೊಳಗೆ ಶ್ರಮವನ್ನು ಈ ಕೃಷಿಯಲ್ಲೇ ನಾವು ಕಲಿತೀವಿ ಸರ್. ನಮ್ಮ ಎಲ್ಲ ಒಂದು ನಮ್ಮ ಮನೆಯೊಳಗೆ ಒಂದು 5-6 ಜನ ಇದ್ದೀವಿ ಸರ್. 5-6 ಜನರೊಳಗೆ ನಾವು ನಮ್ಮ ತಂದೆ ತಾಯಿಯವರು ಕೂಡ ಕೃಷಿಯೊಳಗನ ಹೆಚ್ಚು ಕಾಲವನ್ನು ಕಳೀತಾರೆ, ಮತ್ತು ನಾವು ಕೂಡ ನಾವು ನಮ್ಮ ಶ್ರೀಮತಿಯವರು ಕೂಡ ಈ ಕುಟುಂಬದೊಳಗೆ ಒಂದು ಕೃಷಿಯಲ್ಲೇನ ನಮ್ಮ ನಿತ್ಯ ಜೀವನವನ್ನು ಕಳಿತೀವಿ ಸರ್. ನೀವು ವಿದ್ಯಾವಂತರು, ಅದರಲ್ಲೂ ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿದ್ದೀರಿ ಸರ್? ಹೌದು ಸರ್. ಯಾವ ವಿಷಯದಲ್ಲಿ ಸರ್? ನಾವು 2 ವಿಷಯದೊಳಗೆ ಸ್ನಾತಕೋತ್ತರ ಮಾಡ್ಕೊಂಡಿದ್ದೀವಿ ಸರ್. ಒಂದು ಇತಿಹಾಸ ವಿಭಾಗದೊಳಗೆ ಸರ್, ಇನ್ನೊಂದು ಶಿಕ್ಷಣ ಶಾಸ್ತ್ರದೊಳಗೆ ಸರ್. ಅಂದರೆ MA MED ಎರಡು ರೀತಿಯಿಂದಲೂ ಇದು ಮಾಡ್ತಾ ಇದ್ದೀವಿ. ಮತ್ತು ಅತಿಥಿ ಉಪನ್ಯಾಸಕರಾಗಿ ಕೂಡ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜ್ ಯಲಬುರ್ಗಾದಲ್ಲಿ ಕೂಡ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿನೂ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿದ್ಯಾನಂದ ಗುರುಕುಲ ಪದವಿ ಮಹಾವಿದ್ಯಾಲಯದಲ್ಲಿ ಕೂಡ ನಾವು ಶಿಕ್ಷಣ ಶಾಸ್ತ್ರ ವಿಭಾಗದೊಳಗೆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಂದರೆ ನಿಮ್ಮ ಈ ಕೆಲಸದ ಜೊತೆಗೂ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ ಸರ್? ಕೃಷಿಗೆ ಅಂತಂದರೆ ನಾವು ದಿನನಿತ್ಯ ನಾವು ಒಂದು 5-6 ತಾಸು ಅಂತ ಕೃಷಿಗೆ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ ಸರ್. ಆದರೆ ನಾವಿಲ್ಲಿ ನಮ್ಮ ವರ್ಕ್ ಬೆಳಗ್ಗೆಯಿಂದನೂ ಸರ್ 8 ಗಂಟೆವರೆಗೂ ಕೂಡ ನಮ್ಮ ಹೊಲದೊಳಗೆ ಯಾವ ಕೆಲಸ ಇರ್ತವೋ ಅದನ್ನೆಲ್ಲ ಮಾಡಿಬಿಡ್ತೀವಿ ಸರ್. 8 ಗಂಟೆಯಿಂದ ನಾವೆಲ್ಲ ರೆಡಿಯಾಗಿ ಸ್ನಾನಗಿನ ಮಾಡಿಕೊಂಡು ಮತ್ತು 2 ಗಂಟೆವರೆಗೂ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮದು ಕಾಲೇಜೊಳಗೆ ಮಾಡಿ ನೆಕ್ಸ್ಟ್ ಮತ್ತು 3 ಗಂಟೆ ಅನ್ನೋತ್ಲೆ ಮನೆ ಸೇರಿ ಮತ್ತು 3 ಗಂಟೆಯಿಂದ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಮತ್ತು ವಾಪಸ್ಸು ಹೊಲಗಳಿಗೆ ಹೋಗಿ ಇದ್ದಂಥ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್. ಸಂಜೆ ಮುಂದೆ 6 ವರೆಗೂ ನಾವು ಕೃಷಿಯೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ ಸರ್. ಏನೇನು ಬೆಳಿತೀರಿ ನೀವೆಲ್ಲ? ಸರ್, ನಾವು ನಮ್ಮ ತಂದೆಯವ್ರ ಕಾಲದಿಂದಲೂ ಕೂಡ ಈ ಸಜ್ಜಿ, ಮೆಕ್ಕೆಜೋಳ, ಇವೆಲ್ಲ ಕಡಲೆ ಅಂದರೆ ನೆಲಗಡಲೆ, ಇವೆಲ್ಲ ಸೂರ್ಯಕಾಂತಿ ಇವೆಲ್ಲ ಬೆಳೀತಿದ್ರು ಸರ್. ಆದರೆ ನಾವು ಅದರಿಂದ ಬರ್ತಕ್ಕಂಥ ಆದಾಯ ಕಡಿಮೆ ಆಯಿತು ಸರ್. ಇವಾಗ ಏನಾಗಿದೆ ಅಂತಂದ್ರೆ ಸರ್, ಕೂಲಿ ಕಾರ್ಮಿಕರ ಒಂದು ಪ್ರಮಾಣನೂ ಕೂಡ ಕಡಿಮೆ ಸರ್. ಅಂದರೆ ಕೂಲಿ ಜಾಸ್ತಿ ತೊಗೊಳ್ತಾರೆ ಸರ್, ಆದರೆ ಕೂಲಿ ಜಾಸ್ತಿ ಕೊಟ್ಟರು ಕೂಡ ಅವರು ನಮ್ಮ ಕೆಲಸ ಮಾಡಲಿಕ್ಕೆ ಬರಲ್ಲ ಸರ್. ಆಳ ಸಿಗ್ತಕ್ಕಂಥ ಪ್ರಮಾಣ ಕಡಿಮೆ ಸರ್, ದುಡಿತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದ್ರಿ. ಇದನ್ನೆಲ್ಲ ನೋಡಿಕೊಂಡಾಗ ನಾವು ಕೂಡ ಈಗಿಷ್ಟೆಲ್ಲ ವಿದ್ಯಾವಂತರಾದಾಗಲೂ ನಾವು ಸ್ವಲ್ಪ ಟೆಕ್ನಾಲಜಿ ಅಂದರೆ ಈ ಒಂದು ತಂತ್ರಜ್ಞಾನಮಯವಾಗಿರ್ತಕ್ಕಂಥ ಕೃಷಿಯೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕನ್ನುವಂಥ ಉದ್ದೇಶದಿಂದ ನಾವಿಲ್ಲಿ HBT ಅಂದರೆ ಬಯೋಟೆಕ್ನಾಲಜಿ ಒಳಗೊಂಡಿರ್ತಕ್ಕಂಥ ಹತ್ತಿಯನ್ನು ಕೂಡ ನಾವು ಬೆಳೀತಾ ಇದ್ದೀವಿ ಸರ್. ಅದಂದರೆ ಸಾಲಿನಿಂದ ಸಾಲಿಗೆ ಯಾವ ರೀತಿಯಾಗಿರ್ತಕ್ಕಂಥದ್ದು ನಾವು ಹೆಚ್ಚು ಇಳುವರಿ ಬೇಕಂದ್ರೆ ಸರ್, ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 2 ಫೀಟ್ನಷ್ಟು ಅಂತರವನ್ನು ತಗೊಳ್ತೀವಿ ಸರ್. ಅಂದ್ರೆ ಎರಡೂ ಕಡೆನೂ ಕೂಡ ಅರಗಲಿಕ್ಕೆ ಅಂದ್ರೆ ಎತ್ತುಗಳ ಮೂಲಕವಾಗಿ ಅರಗಲಿಕ್ಕೆ ರಂಟೆ ಹೊಡಿಲಿಕ್ಕೆ ಬಂದಿರಬೇಕು ಸರ್. ಅಂದ್ರೆ ಹೆಚ್ಚು ಕಳೆ ಬರಬಾರದು ಅನ್ನುವಂಥ ಉದ್ದೇಶಕ್ಕೆ ನಾವು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 2 ಫೀಟ್ನಲ್ಲಿ ಅಂತರವನ್ನು ಮಾಡಿಕೊಂಡು ಬೆಳಿತೀವಿ ಸರ್. ನಾವು ಈ ಹತ್ತಿ ಲಾಭದಾಯಕ ಅಂತೇಳಿ ನೀವು ಆಯ್ಕೆ ಮಾಡಿಕೊಂಡಿದ್ರು ಅಥವಾ ಈ ಪರಿಸರಕ್ಕೆ ಸೂಕ್ತವಾಗಿದೆ ಸರ್? ಪರಿಸರದ ಜೊತೆಗೆ ಲಾಭದಾಯಕನೂ ಹೌದು ಸರ್. ಅದು ಅಂದ್ರೆ ಆಳುಗಳನ್ನು ಜಾಸ್ತಿ ತಿನ್ನುತ್ತೆ ಅಂತ ಜನ ಹೇಳ್ತಾರೆ, ಆದರೆ ನಮಗಂತೂ ಆ ರೀತಿ ಕಂಡಿಲ್ಲ ಸರ್. ಅದು ಅಂದರೆ ಬೇರೆ ಒಂದು ಬೆಳೆಗಳಿಗೂ ಕೂಡ ಯಾವ ರೀತಿ ಆಳನ್ನು ನಾವು ಹತ್ತೀವೋ ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಹಾಳಾಗುತ್ತೆ ಸರ್. ಜೊತೆಗೆ ಇದು ಯಾವ ರೀತಿ ಆಗುತ್ತೆ ಅಂದರೆ ಸರ್, ಹತ್ತಿಯಿಂದ ಸಾಕಷ್ಟು ರೀತಿಯಲ್ಲಿ ನಮಗ ಭೂಮಿಗೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳು ಅಲ್ಲಿ ಉಪಯುಕ್ತ ಆಗ್ತವೆ ಸರ್. ಅಂದ್ರೆ ಹತ್ತಿಯ ಎಲೆ ಉದುರಿದ ಮೇಲೆ ಅದು ಮತ್ತೆ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್. ನಾವು ಕಂಡಂಗೆ ಅದರ ಜೀವಸತ್ವವನ್ನ ಹೆಚ್ಚು ಮಾಡುತ್ತೆ ಸರ್, ಭೂಮಿಗೆ ಮಣ್ಣಿನಲ್ಲಿ ಜೀವಸತ್ವವನ್ನು ಹೆಚ್ಚು ಮಾಡುತ್ತೆ ಸರ್ ಹತ್ತಿ ಬೆಳೆ ಮಾತ್ರ. ಬೇರೆದ್ದು ಹೆಚ್ಚು ಮಾಡುತ್ತಂದ್ರೂ ಕೂಡ ಅದು ಅಷ್ಟೊಂದು ನಮಗೆ ಉಪಯುಕ್ತ ಅಂತೇಳಿ ಕಂಡಿಲ್ಲ ಸರ್ ನಮ್ಗದು. ಈಗ ಹತ್ತಿ ಮುಖ್ಯ ಬೆಳೆಯನ್ನು ನೀವು ಮಾಡ್ಕೊಂಡಿದ್ದೀರಿ. ಹೌದು ಸರ್. ಹೌದು. ಈ ಹತ್ತಿಗೆ ಬೆಳಿಬೇಕು ಅನ್ನೋದ್ರೆ ನೀವು ಯಾವ್ಯಾವ ತರದ ಸಿದ್ಧತೆಗಳನ್ನು ಮಾಡ್ಕೊತೀರಿ ಅಂದ್ರೆ ಸರ್? ನಾವು ಹತ್ತಿ ಬೆಳಿಬೇಕಾದಂತ ಒಂದು ಬೆಳೆಗೆ ಸಿದ್ಧತೆ ಅಂತಂದ್ರೆ ಮಾರ್ಚ್ 2ನೇ ವಾರದೊಳಗೆ ನಾವು ಹತ್ತಿ ಬೆಳಿಲಿಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಕಾಲಾವಧಿ ರೀ ಸರ್. ಅಂದ್ರೆ ಮಾರ್ಚ್ 2ನೇ ವಾರ ಅಂತಂದ್ರೆ 10ನೇ ತಾರೀಕಿನಿಂದ 25 ಅಥವಾ 20ನೇ ತಾರೀಕಿನ ಒಳಗಡೆನೆ ನಾವು ಬೆಳೆಯನ್ನ ಆ ಒಂದು ಅಂದ್ರೆ ನಾಟಿ ಮಾಡ್ತಕ್ಕಂಥ ಕಾಲಾವಧಿ ಸರ್. ಅಂದ್ರೆ ನಾವಿಲ್ಲಿ ಗ್ರಾಮೀಣ ಪ್ರದೇಶದೊಳಗೆ ಅಥವಾ ರೈತ ಇದ್ರೊಳಗೆ ಬೀಜ ಬಿತ್ತನೆ ಮಾಡ್ತಿರೋ ಸಸಿ ತಂದು ನಾಟಿ ಮಾಡ್ತೀವಿ. ಇಲ್ಲ ಸರ್, ಹೇಗೆ ಹತ್ತಿಯಲ್ಲಿ ಬೀಜೋತ್ಪಾದನೆ ಮಾಡಿರ್ತಕ್ಕಂಥ ಪ್ಯಾಕೆಟ್ ಅನ್ನ ನಾವು ತಗೊಂಡ್ಬರ್ತೀವಿ ಸರ್. ಬೀಜೋತ್ಪಾದನೆ ಆಲ್ರೆಡಿ ಅವರು ಕಂಪನಿಯಿಂದ ಮಾಡಿರ್ತಾರೆ ಸರ್. ಅವಾಗ ನಮ್ಮ ಅಜ್ಜನ ಅಥವಾ ತಂದೆಯವರ ಕಾಲದೊಳಗೆ ಏನ್ ಮಾಡ್ತಿದ್ರು ಸರ್, ಹತ್ತಿ ಯಾವುದೋ ಒಂದು ಇದ್ರೊಳಗೆ ತಗೊಂಬಂದು ಗೋಮೂತ್ರ ಮತ್ತು ಸಗಣೆ ಮತ್ತು ಬೂದಿಯಿಂದ ಅದನ್ನೆಲ್ಲ ಲೇಪನ ಮಾಡಿ ಅಂದ್ರೆ ಬೀಜೋಪಚಾರವನ್ನ ಮಾಡಿ ಬೆಳಿಗ್ಗೆ ಅವತ್ತು ಹೋಗ್ಬೇಕಾದ ಸಂದರ್ಭದೊಳಗೆ ಅದನ್ನೆಲ್ಲ ಮಾಡಿಟ್ಕೊಂಡು 10 ಗಂಟೆ ಸುಮಾರಿಗೆ ಅದನ್ನೆಲ್ಲ ತಗೊಂಡೋಗಿ ಅವತ್ತು ಅವ್ರು ನಾಟಿ ಮಾಡ್ತಿದ್ರು ಸರ್. ಅವರು ಅಂದ್ರೆ ಉಳುಮೆ ಮಾಡೋದ್ರ ಜೊತೆಗೆ ಬಿತ್ತಿದ್ರು ಸರ್. ಆದ್ರೆ ಇವಾಗ ಏನಂತಂದ್ರೆ ಸರ್, ಅಷ್ಟೊಂದು ನಮಗೆ ಇಲ್ಲಿ ಶ್ರಮ ವಹಿಸ್ತಕ್ಕಂತ ಒಂದು ಇಲ್ಲ ಸರ್, ಈಗ ಅಂದ್ರೆ ತಾಳ್ಮೆ ಇಲ್ಲ ನಮಗೂ ಕೂಡ, ಆದ್ರೆ ಇಲ್ಲ ಅಂತಾನೆ ಹೇಳ್ಬೋದ್ರಿ. ಅದಕ್ಕಾಗಿ ನಾವು ಆಲ್ರೆಡಿ ಅವರು ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿ ಅವಕ್ಕೆಲ್ಲ ಅದನ್ನ ಬೀಜೋಪಚಾರವನ್ನ ಮಾಡಿರ್ತಕ್ಕಂಥ ಪಾಕೆಟ್ನೊಳಗಿರ್ತಕ್ಕಂಥ ಬೀಜವನ್ನ ತಗೊಂಡ್ ಬರ್ತೀವಿ ಸರ್. ತಗೊಂಡ್ ಬಂದು ನಾವು ಎತ್ತಿನ ಮೂಲಕವಾಗಿ ರಂಟಿ ಮೂಲಕ ಅದನ್ನ ಬಿತ್ತನೆಯನ್ನು ಮಾಡ್ತೀವಿ. ಅಂದ್ರೆ ಹತ್ತಿ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಹೊಲಕ್ಕೆ ಏನೇನು ಕೊಡ್ತೀರಿ? ಹೊಲಕ್ಕೆ ಸರ್ ನಾವು ಯಾವುದೇ ತರದಿಂದಲೂ ರಾಸಾಯನಿಕ ಗೊಬ್ಬರವನ್ನು ಹಾಕಂಗಿಲ್ಲ ಸರ್. ನಾವು ತಳಗೊಬ್ಬರ ಅಂತಂದು ಹೇಳ್ತಾರೆ, ತಳಗೊಬ್ಬರನ್ನು ಕೂಡ ಹಾಕಲಾರ್ದಂಗೆ ನಾವೇನು ಮಾಡ್ತೀವಿ ಅಂತಂದ್ರೆ ರೀ, ಕೆಲವೊಂದಿಷ್ಟು ನಾವು ನಮ್ಮ ಮನೆಯೊಳಗೆ ನಾವು 4 ಎಮ್ಮೆಗಳು ಇರೋದ್ರಿಂದ ಪ್ರತಿ ವರ್ಷಕ್ಕೆ ನಾವು ಒಂದು 10-12 ಟ್ರಿಪ್ ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ ಸರ್. ಅದನ್ನೆಲ್ಲ ತಗೊಂಡೋಗಿ ನಾವು ಹೊಲಗಳಿಗೆ ಹಾಕ್ತೀವಿ ಸರ್. ಹಾಕಿ ಆಮೇಲೆ ಟ್ರ್ಯಾಕ್ಟರಿಂದ ಸ್ವಲ್ಪ ಆಳವಾಗಿರ್ತಕ್ಕಂಥ ರೀತಿಯಲ್ಲಿ ಮಣ್ಣಿನೊಳಗೆ ಸಂಪೂರ್ಣವಾಗಿ ಬೆರೆಯುವಂಗ ಮಿಶ್ರಣ ಆಗುವಂಗ ಒಂದೆರಡು ಮೂರು ಸಾರಿ ಹರಗಿಸ್ತೀವಿ ಸರ್. ಅರಗಿಸಿದ ಮೇಲೆ ಆಮೇಲೆ ಸ್ವಲ್ಪ ಅದು ಸ್ವಲ್ಪ ಹದಕ್ಕೆ ಬಂದಾದ ಮೇಲೆ ಅಂದ್ರೆ ಅದು ಡಿಸೆಂಬರ್ ಇಂದ ಅಂದ್ರೆ ಒಂದು 3 ತಿಂಗಳದೊಳಗೆ ಒಂದು 4 ಬಾರಿ ಅಂತೂ ಅದನ್ನ ರಂಟಿ ಹೊಡೆಯೋದು, ಅದನ್ನೆಲ್ಲ ಮಣ್ಣನ್ನ ಸಣ್ಣ ರೂಪದೊಳಗೆ ಅಂದ್ರೆ ಅದೆಲ್ಲ ಮಿಶ್ರಣ ಆಗ್ಬೇಕು ಸರ್ ಸಂಪೂರ್ಣವಾಗಿ. ಆ ರೀತಿಯಲ್ಲಿ ಮಾಡ್ತೀವಿ. ಮಾಡಿ ಮಾರ್ಚ್ ಅವಧಿಯೊಳಗ ಸ್ವಲ್ಪ ಮಳೆ ಆ ಟೈಮ್ನೊಳಗ ಬಂತು ಅಂದ ತಕ್ಷಣ ಸ್ವಲ್ಪ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಭೂಮಿ ಎಲ್ಲ ಕಾದಿರುತ್ತಲ್ರಿ, ಮಳೆ ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ ಸ್ವಲ್ಪ ಅದನ್ನ ಬಿತ್ತನೆಯನ್ನ ಕೈಗೊಂಡು ಬಿಡ್ತೀವಿ ಸರ್ 2ನೇ ವಾರದೊಳಗೆ. ಅದು ಏನಂತಂದ್ರೆ ಏಪ್ರಿಲ್ 1ನೇ ವಾರಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು 25 ಅಥವಾ 1 ತಿಂಗಳದಾದ್ಮೇಲೆ ಅವಾಗ ಸ್ವಲ್ಪ ಸಣ್ಣ ಸಣ್ಣ ಒಂದು ಕಳೆ ಬಂದಿರುತ್ತೆ ಸರ್. ಅವಾಗ ಏನ್ ಮಾಡ್ತೀವಿ, ಕಳೆನಾಶಕ ಸಿಕ್ತು ನಾವು ಕಳೆನಾಶಕವನ್ನ ತಗೊಂಬಂದು ಸಿಂಪಡಣೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅದನ್ನ ಒಂದೆರಡು ಸಾರಿ ರಂಟಿ ಹೊಡಿತೀವಿ, ಒಂದೆರಡು ಸಾರಿ ಅಡ್ಡಲಾಗಿ ಮತ್ತು ಉದ್ದಲಾಗಿ ಎರಡೂ ರೀತಿಯಿಂದ ರಂಟೆ ಹೊಡೆದಾಗ ಅದು ಒಂದು ಅದಕ್ಕೆ ಬರುತ್ತೆ. ಆಮೇಲೆ ಏನಾಗುತ್ತಂದ್ರೆ ಅದು ಒಂದು ನಾಟಿ ಆಗಿರ್ತಕ್ಕಂತ ಒಂದು ಸಸಿ ಉತ್ಕೃಷ್ಟವಾಗಿ ಬೆಳೀತದೆ ಸರ್. ಆ ನಂತರ ಮತ್ತೆ ಅವಶ್ಯ ಇತ್ತು ಅಂತಂದ್ರೆ ಒಂದು 4-6 ಆಳುಗಳನ್ನು ತಗೊಂಡೋಗಿ ಅದರಲ್ಲಿರ್ತಕ್ಕಂಥ ಬಡ್ಡಿಯೊಳಗಿರ್ತಕ್ಕಂಥ ಒಂದು ಕಸವನ್ನು ಸ್ವಚ್ಛ ಮಾಡ್ತೇವೆ ಸರ್. ಸ್ವಚ್ಛ ಮಾಡಿ ಮತ್ತೆ ಅದಕ್ಕೆ ಅವಶ್ಯ ಇದ್ರೆ ಒಂದಿಷ್ಟು ಕ್ರಿಮಿನಾಶಕವನ್ನು ಆವಾಗ ನಾವು ಸಿಂಪಡಣೆ ಮಾಡ್ತೇವೆ ಸರ್. ಅಂದ್ರೆ ಅತಿಯಾಗಿ ಕ್ರಿಮಿನಾಶಕವನ್ನು ಮಾಡಂಗಿಲ್ರಿ, ಅವಾಗ ಒಂದೆರಡು ಟೈಮ್ ಮಾತ್ರ ನಾವು ಸಿಂಪಡಣೆ ಮಾಡಿ. ಹತ್ತಿಗೂ ಕಾಯಿಲೆಗಳು ಬರ್ತವೆ? ಹತ್ತಿಗೂ ಸಾಕಷ್ಟು ಸರ್. ಅದು ನಾವು ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಅಜ್ಜ ಮುತ್ತಜ್ಜನವರು ಏನಂತಿದ್ರಿ, ಹತ್ತಿಗೆ 10 ಕುತ್ತು ಅಂತ ಹೇಳ್ತಾರೆ. ಅಂದ್ರೆ 16 ರೋಗಾದಿಗಳು ಬರ್ತಾವ್ರಿ, ಆದ್ರೆ 16 ರೋಗಾದಿಗಳನ್ನ ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಹತ್ತಿಗಿರುತ್ತೆ. ಅಷ್ಟೊಂದು ಅದು ತಡ್ಕೊಂತು ಅಂತಂದ್ರೆ ಅದರಿಂದ ಬರ್ತಕ್ಕಂಥ ಆದಾಯ ಹೆಚ್ಚಾಗಿ ಬರುತ್ತೆ ಸರ್. ಹಂಗಾಗಿ ನಾವು ಏನ್ ಮಾಡ್ತೀವಿ, ಒಂದು 4 ಎಕರೆಗೆ ನಾವು ಹತ್ತಿಯನ್ನ ಹಾಕಿದೀವಿ ಅಂತಂದ್ರೆ ಅದು 1 ಎಕರೆಗೆ ನಾವು ಯಾವ ರೀತಿ ನಮ್ಮ ಒಂದು ತಂದೆಯವರ ಕಾಲದಿಂದಲೂ 1 ಎಕರೆಗೆ ಕಮ್ಮಿ ಅಂದ್ರೆ ಕೂಡ 20 ಕ್ವಿಂಟಲ್ ನೋಡಕ್ ತೆಗೆದಿಲ್ಲ ಸರ್. ನಾವು 18-20 ಕ್ವಿಂಟಲ್ ಕಾಮನ್ ಆಗಿ ಬರುತ್ತೆ. 4 ಎಕರೆಗೆ ಅಂತಂದ್ರೆ 1 80 ಕ್ವಿಂಟಲ್ ಸರ್. ಅದು ಒಂದು 5,000 ರೂಪಾಯಿ ಕಿಮ್ಮತ್ ಸಿಕ್ತಿ ಅಂತಂದ್ರೆ ಕೂಡ ನಾವು ಒಂದು 4-4.5 ಲಕ್ಷ ನಮಗ ಪ್ರಾಫಿಟ್ ಸಿಗುತ್ತೆ ಸರ್. ಹಂಗಾಗಿ ನಮ್ಗೆ ಹತ್ತಿ ಬೆಳೆಯೊಳಗೆ ಯಾವುದೇ ಕಾರಣಕ್ಕೂ ಅದು ಲಾಸ್ ಅಂತ ಅನ್ಕೊಂಡಿಲ್ರಿ, ನಮ್ಗೆ ಅದರಿಂದ ಲಾಭದಾಯಕ ಅಂತ ಅನ್ಕೊಂಡಿವ್ರಿ. ಸೊ ಈಗ ಹತ್ತಿಗೆ 10 ಕುತ್ತು ಅಂತ ಹಿರಿಯರು ಹೇಳ್ತಾ ಇದ್ರೆ ಅಂತ ನಿಮ್ಮ ಕಾಲಕ್ಕೆ ಆ ಅನುಭವ ಆಗಿದೆಯಾ? ಸಾಕಷ್ಟು ಅಂದ್ರೆ ಅದು ಫಸ್ಟ್ ಬಿತ್ತಿದ ತಕ್ಷಣ ಒಂದು 20 ದಿನಕ್ಕನ ಏನಾಗುತ್ತೆ ಅಂತಂದ್ರೆ ಸರ್, ಅದಕ್ಕೆ ವೈರಸ್ ಅಂತಂದು ಹೇಳಿ ಇದ್ರೊಳಗೆ ಬರುತ್ತೆ ಸರ್. ಎಲೆಗಳ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಆಕಾರದಲ್ಲಿ ಸಣ್ಣ ಸಣ್ಣ ಒಂದು ವೈರಸ್ಗಳು ಬರ್ತವೆ ಸರ್. ಅದು ಲೀಪ್ ಮೈನರ್ ಅಂತಂದೇಳಿ ಇದು ಒಂದು ಟೆಕ್ನಾಲಜಿ ಒಳಗೆ ಕರೀತಾರೆ ಸರ್. ನಾವೆಲ್ಲ ಇದು ವೈರಸ್ ಅಂತಂದೇಳಿ ಕರಿತೀವಿ. ಒಂದು ಸರಿ ಅದು ಬಂತು ಅಂತಂದ್ರೆ ಸರ, ಸಂಪೂರ್ಣವಾಗಿ ಆ ಎಲೆಗಳು ಆ ಒಂದು ಗಿಡದೊಳಗೆ ನಾಲ್ಕಾರು ಎಲೆಗಳಿದ್ರು ಕೂಡ ನಾಲ್ಕಾರು ಎಲೆಗಳು ಸಂಪೂರ್ಣವಾಗಿ ಮೆತ್ಕೊಂಡ್ಬಿಡುತ್ತೆ ಸರ್ ಅದು ಕಾಣಲಾರ್ದಂಗೆ. ಅದು ಸೂಕ್ಷ್ಮ ರೀತಿಯಿಂದ ಅದನ್ನು ಸ್ವಲ್ಪ ನಾವು ಸೂಜಿ ಆಕಾರದೊಳಗೆ ಅದನ್ನು ತೆಗೆದು ನೋಡಿದಾಗ ರೀ ಸಣ್ಣ ಸಣ್ಣ ಬಾಲು ಉಳಿದ ಆಕಾರದೊಳಗೆ ಕಾಣ್ತಾವೆ ಸರ್. ಅದು ಹೋಗೋದಂತಂದ್ರೆ ಸರ ಲೇಟ್ ಆಗುತ್ತೆ ಸರ್. ನಾವು ಈ ಎಲ್ಲ ಒಂದು ರಾಸಾಯನಿಕ ಬಿಟ್ಟು ಬೇರೆದೇನಾದರೂ ನಾವು ಲೇಪನ ಮಾಡಿದೀವಿ ಅಂತಂದ್ರೆ ಸರ ಲೇಟ್ ಆಗುತ್ತೆ ಸರ್ ಪ್ರೊಸೆಸ್. ಅದು ಅದು ಎಲ್ಲ ಒಂದು ಇಡೀ ಒಲಕನ ಹತ್ತಿಬಿಡುತ್ತೆ ಸರ್. ಹಂಗೆ ಆಗೋದು ಬೇಡ ಅಂತಂದೇಳಿ ನಾವೇನು ಮಾಡ್ತೀವಿ, ಕ್ರಿಮಿನಾಶಕವನ್ನು ತೊಗೊಂಡು ಬಂದು ಅವಾಗೆಲ್ಲ ಸಿಂಪಡಣೆ ಮಾಡಿದಾಗ ಅದು ಸ್ವಲ್ಪ ಒಂದು ಲೆಕ್ಕದೊಳಗೆ ಕಂಟ್ರೋಲ್ ಬರುತ್ತೆ ಸರ್. ಆ ನಂತರ ಸರ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಗೊಬ್ಬರವನ್ನು ಕೊಟ್ಟು ಮತ್ತೆ ಅದು ಮಳೆ ಬರಲಿಲ್ಲ ಅಂತಂದ್ರಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ಒಂದು 2 ಎಕರೆಕ್ ಆಗುವಂಥದ್ದು ಡ್ರಿಪ್ ಮಾಡಿದ್ರೆ 4 ಎಕರೆಕೂ ಆಗುತ್ತೆ ಸರ್ ನಮ್ದು ಕೊಳವೆ ಬಾವಿಗಿರ್ತಕ್ಕಂಥ ನೀರು. ಇಲ್ಲ ಅಂತಂದ್ರೆ ಆಜುಬಾಜು ಇದ್ದವರು ಸ್ವಲ್ಪ ದುಡ್ಡಿಗೆ ಮಾತಾಡಿ ಸ್ವಲ್ಪ ನೀರನ್ನು ನಾವು ಒರೆಸ್ತೀವಿ ಸರ್. ಅರಿಸಿ ಆಮೇಲೆ ಅದು ಹೊಲ ತಂಪಿ ಕಿಡಿವಿ, ಆಮೇಲೆ ಸ್ವಲ್ಪ ಅದನ್ನು ರಾಸಾಯನಿಕವಾಗಿರ್ತಕ್ಕಂಥ ಒಂದು ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಿ ಅದನ್ನು ಒಂದು ಲೆಕ್ಕದೊಳಗೆ ಕಂಟ್ರೋಲ್. ಬೇರೆ ಏನು ಸಮಸ್ಯೆ ಬರುತ್ತೆ? ಬೇರೆ ಏನು ಸಮಸ್ಯೆ ಅಂದ್ರೆ ಸರ ದೊಡ್ಡದಾದ ಮೇಲೆ ಅದು ಏನಾಗುತ್ತೆ ಅಂತಂದ್ರೆ ಸರ ಕಾಯಾದ ಮೇಲೆ ಕಾಯಿ ಕೊರಕ ಅಂತಂದೇಳಿ ಬರ್ತಾರೆ, ಮತ್ತೆ ಅದು ಗಿಡ ಬೆಳೀತಾ ಬೆಳೀತಾ ಕಾಂಡ ಕೊರಕ ಅಂತಂದೇಳಿನೂ ಕೂಡ ಬೆಳಿತೈತಿ. ಅದು ಒಂದು ಅಂಥ ಒಂದು ಹುಳುಗಳು ಕೂಡ ಬರ್ತಾವ್ರಿ ಅಂದ್ರೆ ಅದು ಅದು ಒಂದು ಟೊಂಗೆಗಳನ್ನು ಕಡಿಯೋದ್ರಿ, ಅವು ಒಂದು ಮಿಡತೆ ಅಂತಂದೇಳಿ ಬರ್ತಾರೆ ಮಿಡತೆ, ಮತ್ತು ಇನ್ನು ಉಳಿದಿರ್ತಕ್ಕಂಥ ಕೋರಿ ಹುಳ, ಮತ್ತು ಇವು ಬೇರೆ ಬೇರೆ ಇನ್ನೂ ಕೆಲವೊಂದಿಷ್ಟು ಹುಳಗಳು ಮತ್ತು ರೆಕ್ಕೆ ಹುಳಗಳು ಇವೆಲ್ಲ ಸರ ಕಡಿದು ಅವನ್ನೆಲ್ಲ ಕಾಂಡ ಕೊರಿತಾವ್ರಿ. ಮತ್ತೆ ಅಲ್ಲಿ ಹೂಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅದು ಒಂದು ಮಕರಂದ ಇದಾಗಲಾರ್ದಂಗೆ ಅಂಥವು ಕೂಡ ಪತಂಗಗಳು ಕೂಡ ಅದಕ್ಕೆ ಕಾಡ್ತಾವ್ರಿ. ಜೊತೆಗೆ ಒಂದು ಕಾಯಿಗಳಾದಾಗ ಕಾಯಿ ಮೇಲಿನೂ ಕೂಡ ಅದು ಕಾಯಿ ಕೊರಕ ಅಂತಂದೇಳಿ ಅಂಥ ಹುಳಗಳನ್ನು ಕೂಡ ಇದನ್ನು ಮಾಡ್ತಾವ್ರಿ. ಜೊತೆಗೆ ಎಲ್ಲ ರೀತಿಯಿಂದಲೂ ಕೂಡ ಅದು ಸಂರಕ್ಷಣೆ ಆಯಿತು, ತಪ್ಪಿಸ್ಕೊಂಡು ಬಂತು ಅಂದರೂ ಕೂಡ ಹತ್ತಿರಿ ಲಾಸ್ಟ್ ಅದು ಒಂದು ಅರಳತಕ್ಕಂಥ ಸಂದರ್ಭದೊಳಗ್ರಿ, ಅಂದ್ರೆ ಕಾಯಿ ಹೊಡಿತಕ್ಕಂಥ ಸಂದರ್ಭದೊಳಗೆ ಅದು ಕೆಟ್ಟ ಮಳೆ ಅಥವಾ ಕೆಡಕ್ ಮಳೆ ಅಂತಂದೇಳಿ ಬಂದಾಗ ರೀ ಆ ಮಳೆನೂ ಕೂಡ ಒಂದು ಇದ್ರೊಳಗ್ರಿ ಅತ್ತಿ ತೊಳಿಯೊಳಗೆ ಅದು ಏನಾದರೂ ಮಳೆ ಬಿತ್ತು ಅಂತಂದ್ರೆ ಅವಾಗಲೂ ಕೂಡ ಅದು ಅಲ್ಲೇ ಸಸಿ ನಾಡ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಬರುತ್ತೆ. ಹಂಗಾಗಿ ಇವೆಲ್ಲ ತಪ್ಪಿಸ್ಕೊಂಡು ಬಂದಾಗ ಅತ್ತಿ ಉತ್ಕೃಷ್ಟವಾದಂಥ ಒಂದು ಬೆಳೆ ನಮಗೆ ಕೈಗೆಟುಕಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದು ಮಳೆಗಾಲ ಕಡಿಮೆ ಆಗ್ತಾ ಇರುವ ಸಂದರ್ಭದಲ್ಲಿ ಬಿತ್ತನೆ ಮಾಡೋದು ಸೂಕ್ತ ಸರ್. ಆದ್ರೆ ಹಂಗ ಅನ್ಕೊಂಡು ಅದನ್ನ ಒಂದು ಬಿತ್ತುವ ತತಿಯನ್ನ ನಾವು ತಪ್ಪಿಸಕ್ಕಾಗಲ್ಲ ಸರ್. ಅದು ಆಕ್ಚುಲಿ ಬಿತ್ತನೆ ಮಾಡ್ತಕ್ಕಂಥ ಅವಧಿಯನ್ನ ಮಿಸ್ ಮಾಡಿದ್ರೆ ಅದನ್ನ ತಪ್ಪಿಸ್ಕೊಂಡು ಅಂತಂದ್ರೆ ಸರ್ ನೆಕ್ಸ್ಟ್ ಅದು ಸರಿಯಾದ ರೀತಿಯಲ್ಲಿ ಫಸಲು ತಿಂಗಳ ಬೆಳೆ ಇದು ಸರ್. ಅದು ಆಕ್ಚುಲಿ ಒಂದು 6-8 ತಿಂಗಳ ಬೆಳೆ ಸರ್ ನಮ್ದು. 6-8 ತಿಂಗಳು ಅಂದ್ರೆ ನಾವು ಮಾರ್ಚ್ ಒಳಗೆ ಬಿತ್ತನೆ ಮಾಡಿದ್ರೆ ಸರ ನವೆಂಬರ್ ಡಿಸೆಂಬರ್ ಕ್ಲೋಸ್ ಆಗಿಬಿಡುತ್ತೆ ಸರ್ ಅದು. ಆಮೇಲೆ ನಾವು ಅದು ರಂಟಿ ಹೊಡೆದು ನಾವು ಸ್ವಲ್ಪ ಹೊಲ ತಯಾರಿ ಮಾಡ್ಕೊಂಡ್ರೆ ಓಕೆ ರೀ, ಹಂಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದು ಬೇಡ ನಮ್ಗೆ ಇನ್ನೊಂದು ಬೆಳೆ ಬೆಳಕೊಳ್ಳೋಣ, ಯಾಕೋ ಸ್ವಲ್ಪ ಇದು ಏನಂತಂದ್ರೆ ಭೂಮಿ ಫಲವತ್ತತೆ ಐತಿ ಅನ್ನೋದು ನಮಗೆ ಕಂಡು ಬಂತು ಅಂತಂದ್ರೆ ನಮ್ಮ ಒಂದು ಕೊಳೆ ಬಾವಿಗಳಿಗೂ ನೀರು ಹೆಚ್ಚಿತ್ತು ಅಂತಂದ್ರೆ ಅವಾಗ ಏನು ಮಾಡ್ತೀವಿ ರೀ ನಾವು ಒಂದು ಸ್ವಲ್ಪ ಮೆಕ್ಕೆಜೋಳವನ್ನು ಬೆಳಿತೀವಿ ಸರ್. ಮೆಕ್ಕೆಜೋಳನ ಬೆಳೆದಾಗ ಅದು ಮೆಕ್ಕೆಜೋಳ ಫೆಬ್ರವರಿಗೆ ಎಂಡ್ ಆಗಿಬಿಡುತ್ತೆ ಸರ್, ಅದೊಂದು ಒಂದು 3.5-4 ತಿಂಗಳು ಕಂಪ್ಲೀಟ್ ಆಗುತ್ತೆ ಸರ್. ಅವಾಗ ನಾವು 1-1.5 ತಿಂಗಳು ಮತ್ತೂ ಏನು ಮತ್ತೆ ನಾವು ಹತ್ತಿ ಬಿತ್ತಬೇಕಾಗುತ್ತಲ್ರಿ, ಅವಾಗ 1-1.5 ತಿಂಗಳು ಸ್ವಲ್ಪ ನೆಗಲಿ ಹೊಡೆದು ಮತ್ತು ಕುರಿಗಿರಿ ತರಬಿಸಿ ಹೊಲಕ್ಕೆ ಮತ್ತಿಷ್ಟು ಹೊಲದೊಳಗೆ ತಿಪ್ಪಿಯೊಳಗಿದ್ದಂಥ ಗೊಬ್ಬರ ಹಾಕಿ ನೆಕ್ಸ್ಟ್ ಅದನ್ನು ಮತ್ತೆ ಭೂಮಿಯನ್ನು 2-3 ಸರಿ ಹರಿಗಿ ಅದ ಮಾಡ್ತೀವಿ ಸರ್. ಈ ರೀತಿಯಲ್ಲಿ ನಾವು ಅದನ್ನ ಫಲವತ್ತತೆಯನ್ನ ಮಣ್ಣಿನ ಸತ್ವವನ್ನು ಹೆಚ್ಚು ಮಾಡ್ಲಿಕ್ಕೆ ಇಷ್ಟೆಲ್ಲ ಶ್ರಮ ವಹಿಸಬೇಕು. ಮೊದಲಿನಿಂದಲೂ ನಾವು ಸ್ವಲ್ಪ ಅಪ್ಪರೆಲ್ಲ ಮಾಡ್ತಿದ್ದರಿ, ಆದ್ರೆ ನಮ್ಮಷ್ಟು ಒಂದ್ ಸ್ವಲ್ಪ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಿದ್ದಿಲ್ರಿ ಅವರು, ತಮಗೆ ತಕ್ಕಂಗೆ ತಮ್ಮ ಒಂದು ನಾಲೆಜಿಗೆ ತಕ್ಕಂಗೆ ಮಾಡ್ತಿದ್ದರು ಅವರು. ಆದ್ರೆ ನಾವಿಲ್ಲಿ ಹೆಚ್ಚು ಆದಾಯ ಬೇಕು, ಜೊತೆಗೆ ಭೂಮಿಯ ಸತ್ವವನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಷ್ಟೆಲ್ಲ ಮಾಡಬೇಕಾಗುತ್ತೆ ಸರ್ ನಾವು. ಈಗ ಸುಮಾರು 8 ತಿಂಗಳ ಅವಧಿಯ ಈ ಬೆಳೆ ಸರ್, 8-10 ತಿಂಗಳು ಸರ್ ಟೋಟಲಿ, ಅಂದ್ರೆ 8 ತಿಂಗಳೊಳಗೆ ಮಾತ್ರ ಬರಂಗಿಲ್ಲ ಸರ್. ಒಂದು 2-3 ಬಾರಿ ರೋಗ ಬಾಧೆಗಳು ಬರ್ಬೋದು. 2-3 ಸಾರಿ ಅನ್ನೋಕೇನು ಸರ್, ಅದು ನಮ್ಮ ಒಂದು ಸುದೈವ ಜೊತೆಗೆ ಪ್ರಕೃತಿ ನಮ್ಮ ಮೇಲೆ ಒಂದು ಸ್ವಲ್ಪ ಒಳ್ಳೆ ಒಂದು ಕರುಣೆ ತೋರ್ತೀವಿ ಅಂತಂದ್ರೆ ಅಲ್ಲಿ ರೋಗಾದಿಗಳು ಬಹಳ ಬರಂಗಿಲ್ಲ ಸರ್. ಪ್ರಕೃತಿ ಹಲವಾರು ರೀತಿಯಲ್ಲಿ ಅದೇನಾಯ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಮಳೆಗಾಲ ಅಥವಾ ಈ ಒಂದು ಮಳೆಗಾಲ ಬರದೇ ಇದ್ರೂ ಕೂಡ ಒಂದು ವಾತಾವರಣದೊಳಗೆ ವೈಪರೀತ್ಯಗಳು ಉಂಟಾಯಿತು ಅಂತಂದ್ರೆ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳ ಸಂಭವಿಸಿಬಿಡ್ತಾವೆ ಸರ್. ಆದರೂ ನಮಗಿಲ್ಲಿ ಹತ್ತಿ ಬಿತ್ತಿದಾಗಲಿಂದನೂ ಕೂಡ ಯಾವುದು ಕಡಿಮೆ ಲಾಭಾಂಶ ಅನ್ನುವಂಥದ್ದಂತೂ ಬಂದಿಲ್ಲ ಸರ್. ನಾವೆಷ್ಟು ಶ್ರಮ ಹಾಕ್ತೀವಿ ಆ ಶ್ರಮಕ್ಕೆ ತಕ್ಕಷ್ಟು ಪ್ರತಿಫಲ ಅಂತೂ ಹತ್ತಿ ಬೆಳೆಗಳಿಗೆ ಸಿಕ್ಕತ್ತೆ ಸರ್. ಸರ್ ಮಾರುಕಟ್ಟೆಯಲ್ಲಿ ನಾವೇನು ಮಾಡ್ತೀವಿ ಸರ್, ಇಲ್ಲಿ ಕೊಪ್ಪಳ ಮತ್ತು ಕುಕನೂರೊಳಗ ಇಲ್ಲೆಲ್ಲ ರೇಟನ್ನು ನೋಡ್ತೀವಿ ಸರ್. 1 ಎಕರೆಕ್ಕೆ 20 ಕ್ವಿಂಟಲ್ ಬಂದರೂ ಕೂಡ ನಮ್ಮ ಲೆಕ್ಕದೊಳಗೆ ಒಂದು 6-8 ಟನ್ ಬರುತ್ತೆ ಸರ್ ನಮ್ದು. ಒಟ್ಟು 4 ಎಕರೆಕ್ಕೆ 6-8 ಟನ್ ಬರುತ್ತೆ ಸರ್. ಅಂದರೆ 6-8 ಟನ್ ಅಂತಂದರೆ ಒಂದು ಲೋಡ್ ಆಗುವಷ್ಟು ನಮ್ಗೆ ಆರಾಮಾಗಿ ಸಿಗುತ್ತೆ ಸರ್. ನಮಗೆ ಸ್ವಲ್ಪ ಸಂಬಂಧಪಟ್ಟಿರ್ತಕ್ಕಂಥವ್ರು ಸ್ವಲ್ಪ ಆದೋನಿ ಒಳಗೆ ನಮಗೆ ಹೆಚ್ಚಿನ ಒಂದು ರಿಲೇಟಿವ್ಸ್ ಇದ್ದಾರೆ ಸರ್ ಅಲ್ಲಿ, ಅವ್ರ ಹತ್ತಿ ವ್ಯಾಪಾರಸ್ಥರೇ ಅವರು ಸರ್. ಅವರಿಂದ ನಾವು ಸ್ವಲ್ಪ ತಿಳ್ಕೊಂಡು ಈ ರೀತಿ ಮಾಡಕತ್ತೀವಿ ಸರ್. ಅಲ್ಲಿಗೆ ನಾವು ಒಂದು ಲೋಡ್ ಆದ್ರೆ ಕಳಿಸಿಬಿಡ್ತೀವಿ ಸರ್. ಕಳಿಸಿದಾಗ ಅವರು ಸ್ವಲ್ಪ ನಮಗೆ ಇಲ್ಲಿಗಿಂತ ಹೆಚ್ಚಿನ ರೀತಿಯ ಲಾಭಾಂಶವನ್ನ ನಮಗೆ. ಎಷ್ಟು ಎಕರೆ ನೀವು ಹತ್ತಿ ಬೆಳೆದ ಹೆಚ್ಚಾಗಿ? ಸರ್ ನಾಲ್ಕು ಎಕರೆದೊಳಗೆ ಬೆಳೀತಾರೆ ಸರ್. ನಾಲ್ಕು ಎಕರೆದೊಳಗೆ ಇಲ್ಲಿವರೆಗೆ ಅಂತಂದ್ರೆ ಸರ್ 75 76 ಅಥವಾ 80 ಕ್ವಿಂಟಲ್ ಒಳಗೆ ಬಂದಿದೆ ಸರ್ ನಮ್ಗೆ ನಾಲ್ಕು ಎಕರೆ. ನಾಲ್ಕು ಎಕರೆದಲ್ಲಿ ಸರ್ ಅಂದ್ರೆ ನಮ್ಮ ಒಂದು ಊಹೆಗಳು ಒಟ್ಟು ಒಂದು ಎಕರೆಗೆ 20 ಕ್ವಿಂಟಲ್ ತೆಗಿಬೇಕು ನಾವು ಅಷ್ಟೇ ಸರ್. ಅವರು ಹೇಳ್ತಾರೆ ಸರ್ ಅವರೆಲ್ಲ ಹತ್ತಿ ಬೀಜ ಕೊಡಬೇಕಾದಾಗ ಇದೆಲ್ಲ ಚಲೋ ಕ್ವಾಲಿಟಿ ಐತಿ, ಇದು 32 ಕ್ವಿಂಟಲ್ ಬರುತ್ತಾ 30 ಕ್ವಿಂಟಲ್ ಬರುತ್ತಾ ಅಂತಾರೆ. ಅವೆಲ್ಲ ಸರ ನಾವು ಅದನ್ನ ಭೂಮಿಯನ್ನು ಅದ ಮಾಡಿ ನಾವು ಬೆಳೆದ ನಾವು ಶ್ರಮ ವಹಿಸಿದಂಗೆ ನಾವು ಕಷ್ಟಪಟ್ಟಂಗೆ ಬರುತ್ತೆ ಸರ್ ಅದು. ಆದರೆ ನಾವು ಹೆಂಗೆ ನಮ್ಮ ಒಂದು ಅನುಕೂಲತೆಗೆ ತಕ್ಕಂಗೆ ಭೂಮಿಯ ಒಂದು ಕ್ವಾಲಿಟಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರೀ ನಾವೆಲ್ಲ ನೋಡಿದಾಗ ಒಂದು 20 ಕ್ವಿಂಟಲ್ನೊಳಗಂತೂ ಒಂದು ಎಕರೆಗೆ ತೆಗೆದಿಲ್ಲ ಸರ್ ನಾವು. ಹೆಚ್ಚ ಬರುತ್ತೆ ರೀ ಅದರೊಳಗಂತೂ ಬಂದಿಲ್ಲ ಸರ್. ಒಂದು ವರ್ಷ ಹೆಚ್ಚಿನ ರೋಗಾದಿಗಳು ಬಂದು ಕೂಡ 18 ಕ್ವಿಂಟಲ್ ಒಳಗಂತೂ ನಾವು ಯಾವತ್ತೂ ತೆಗೆದಿಲ್ಲ ಸರ್, ಚಲೋನೇ ಬಂದಿದೆ ಸರ್. ಈಗ ನೀವು ಮಾರ್ಕೆಟ್ ಇಲ್ಲಿ ರೇಟ್ ಒಳ್ಳೆ ರೇಟ್ ಸಿಗ್ತಾರೆ ಅಂತ, ಇಲ್ಲಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಆಗ್ತದೆ ಸರ್? ಇಲ್ಲಿಗೂ ಅಲ್ಲಿಗೂ ಒಂದು ಕ್ವಿಂಟಲ್ಗೆ 500 600 ರೂಪಾಯಿ ಅಷ್ಟು ವ್ಯತ್ಯಾಸ ಆಗುತ್ತೆ ಸರ್. ಇವರು ಕೂಡ ಕಳಿಸೋದು ಆಂಧ್ರ ಪ್ರದೇಶದ ಕರ್ನೂಲು ಅಥವಾ ಮತ್ತೆ ಇಲ್ಲಿ ಆದವನ ಎಲ್ಲಿಗೆ ಕಳಿಸ್ತಾರೆ ಸರ್, ಇವರು ಕೂಡ ನಮ್ಮ ಕರ್ನಾಟಕದ ತುಂಬಾ ವ್ಯತ್ಯಾಸ ಅಂದ್ರೆ ರೈತರಿಗೆ ತೊಂದರೆ ಅಲ್ವಾ ಸರ್? ಅಂದ್ರೆ ರೈತರು ನಾವು ವಿಚಾರ ಮಾಡ್ದಂಗೆ ಯಾರು ಮಾಡಂಗಿಲ್ಲ ಸರ್. ಯಾಕಂದ್ರೆ ಸರ್ ನಾವು 70-80 ಕ್ವಿಂಟಲ್ ಬೆಳಿತೀವಿ, ನಾವೇನೋ ಒಂದ್ ಕಡೆ ಅದನ್ನ ಸಂಗ್ರಹ ಮಾಡ್ಕೊಂಡು ಲಾಸ್ಟ್ ಇದೆಲ್ಲ ಕಟಾವ್ ಆದ ತಕ್ಷಣ ನಾವು ಅಲ್ಲಿವರೆಗೂ ಸ್ವಲ್ಪ ಸಾಲ ಸೂಲ ಅಥವಾ ನಾವು ಸ್ವಲ್ಪ ಪ್ರೈವೇಟ್ ವರ್ಕ್ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಆಳುಗಳಿಗೆ ಕೂಲಿ ಕೊಡ್ಲಿಕ್ಕೆ ನಮ್ಗೆ ಸಮರ್ಥರಿದ್ದೀವಿ ಸರ್ ನಾವು. ಹಂಗಿದ್ದಾಗ ನಾವು ಅದನ್ನ ಸಂಗ್ರಹ ಮಾಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಬೇರೆ ಮಾರುಕಟ್ಟೆ ಎಲ್ಲ ಇಲ್ಲಿದು ಕರ್ನಾಟಕ ಮಾರ್ಕೆಟ್ಗೂ ಮತ್ತು ಆಂಧ್ರದ ಮಾರ್ಕೆಟ್ಗೂ ವ್ಯತ್ಯಾಸ ನೋಡ್ಕೊಂತೀವಿ ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಷ್ಟು ಹೋದ್ರೂ ಕೂಡ ನಮ್ಗೆ ಇಷ್ಟು ಉಳಿಯುತ್ತೆ ಅನ್ನುವಂಥ ಒಂದು ಲಾಭಾಂಶವನ್ನು ನಿರೀಕ್ಷೆ ಯಾವುದು ಎಲ್ಲಿ ಕೊಟ್ಟರೆ ನಮ್ಗೆ ಲಾಭ ಹೆಚ್ಚಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಅಲ್ಲಿ ಕಳಿಸ್ತೀವಿ ಸರ್. ನಿಮ್ಗೆ ಅಲ್ಲೆಲ್ಲ ಸ್ಪಾಟ್ ಪೇಮೆಂಟ್ ಅಥವಾ ಹೇಗೆ ಸರ್? ಅಕೌಂಟ್ ಪೇ ಮಾಡ್ತಾರೆ ಸರ್. ನಮ್ದಿನ್ನೂ ಕಳಿಸಿರ್ತಕ್ಕಂಥ ಲಾರಿ ಮುಟ್ಟಿರಂಗಿಲ್ಲ ಸರ್ ನಮ್ಗೆ, ಇಲ್ಲಿ ಊರು ಮುಟ್ಟಿರಂಗಿಲ್ಲ, ಆದ್ರೆ ನಮ್ಗೆ ಪೇಮೆಂಟ್ ಹಾಕಿರ್ತಾರೆ ಸರ್ ಅವರು. ತೂಕ ಎಲ್ಲ ಇಲ್ಲೇ ಮಾಡ್ತಾರೆ ಸರ್. ಇಲ್ಲಿ ಅವರು ವೇಬ್ರೇಜ್ ಕಾಟ ಸರ್. ಅಲ್ಲಿ ಕೂಡ ನಾವು ಒಂದು ಟೈಮ್ ಕೊಪ್ಪಳದಲ್ಲಿ ಮಾಡಿ ಕಳಿಸಿರ್ತೀವಿ ಸರ್. ಅಲ್ಲಿ ಕೂಡ ಹೋದಾದ್ಮೇಲೆ ನಮ್ಗೇನು ವೇರಿಯೇಷನ್ ಭಾಳ ಕಾಣಂಗಿಲ್ಲ ಸರ್. ಒಂದು ಅರ್ಧ ಕ್ವಿಂಟಲು ಅಥವಾ 50 kg ಒಂದು 60 kg ಎಷ್ಟು ಭಾಳ ಅನ್ಸಂಗಿಲ್ಲ ಸರ್. ಅದೇನು ಕೆಲವು ಟೈಮ್ ಡ್ರೈವರ್ ಕುಂತಟ್ಟು ಕಾಟ ಮಾಡಿಸಿರ್ತಾರೋ ಅಥವಾ ಅಲ್ಲಿ ಇಳಿದು ಮಾಡಿಸಿರ್ತಾರೋ ಅವ್ರು ಸ್ವಲ್ಪ ಡೌಟ್ ಅನ್ಸುತ್ತೆ. 50-60 kg ನಮ್ಗೇನು ವ್ಯತ್ಯಾಸ ಅನ್ಸಂಗಿಲ್ಲ ಸರ್. ಅಂದ್ರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತಲ್ಲ ಸರ್. ಹಂಗಾಗಿ ನಾವು ಅಲ್ಲಿದು ಅಂದ್ರೆ ನಮ್ಮ ಒಂದು ರಿಲೇಟಿವ್ಸ್ ಇರೋದ್ರಿಂದ ನಮ್ಗೇನು ಅಷ್ಟೊಂದು ವ್ಯತ್ಯಾಸ ಅನ್ಸಿಲ್ಲ ಸರ್. ಎಷ್ಟು ರೇಟ್ ಇದೆ ಇಲ್ಲಿ ಕ್ವಿಂಟಲ್ ಸರ್? ಇವಾಗ ನೋಡ್ರಿ ಕ್ವಿಂಟಲ್ಗೆ ಅದು ಮಳೆ ಇರಲಾರ್ದಂಥ ಸಂದರ್ಭದೊಳಗನ ಸರ್ ಅದು ಒಳ್ಳೆ ಚಲೋ ಹತ್ತಿ ಇತ್ತು ಅಂತಂದ್ರೆ 5-5.5 ಸಾವಿರ ಅಥವಾ 6,000 ಕ್ವಿಂಟಲ್ಗೆ ಇರುತ್ತೆ ಸರ್. ಅದು ಆ ವರ್ಷ ಒಂದು ಏನೋ ಇಳುವರಿ ಜಾಸ್ತಿ ಬಂದಿಲ್ಲ ಅಂದ್ರೆ 7,000 ಆಗಿದೆ ಸರ್ ಅದು. ಆದ್ರೆ ಇವಾಗ ಮಳೆಗಾಲದೊಳಗೆ ಏನ್ ಮಾಡ್ತಾರೆ ಸರ್, 4,800 4,400 ಈ ರೀತಿ ಮಾಡ್ತಾರೆ ಸರ್. ಅದು ಅವ್ರೇನ್ ಅನ್ಕೊಂಡ್ಬಿಟ್ಟಿರ್ತಾರೆ ಮಳೆಗಾಲದೊಳಗೆ ಹೆಂಗಾದ್ರೂ ಕೊಡ್ತಾರೆ ಜನ. ಜೊತೆಗೆ ಏನಂದ್ರೆ ಹತ್ತಿ ಅದು ಸ್ವಲ್ಪ ತೊಯ್ದಿರುತ್ತೆ ಅಥವಾ ಅದು ನಾವೆಲ್ಲ ಶೇಖರಣೆ ಮಾಡಿಟ್ಟಾಗ ಅದು ಕಪ್ ಬರುತ್ತಾ, ಅಂದ್ರೆ ಅದು ಮುಂದೆ ಮಾರ್ಕೆಟಿಂಗ್ ನಮಗೆ ಸ್ವಲ್ಪ ಎಫೆಕ್ಟ್ ಆಗುತ್ತಾ ಅನ್ನುವಂಥ ಉದ್ದೇಶ ಆ ಒಂದು ವ್ಯಾಪಾರಸ್ಥರ ತಕ್ಕ ಇರುತ್ತೆ ಸರ್. ಆದ್ರೆ ನಾವೇನ್ ಮಾಡ್ತೀವಿ ರೀ, ನಾವೆಲ್ಲ ಇದೆಲ್ಲ ಮಳೆಗಾಲ ಹಿಮ್ಮೆಟ್ಟಿದ ಮೇಲೇನೆ ಎಲ್ಲ ಡಿಸೆಂಬರ್ ಮೂಮೆಂಟ್ ಜನವರಿ ಮೂಮೆಂಟ್ ಕೊಡ್ತೀವಿ ಸರ್ ನಾವು. ಹಂಗಾದಾಗ ಅವಾಗ ಮಳೆಗಾಲ ಇರಲ್ಲ ಸರ್, ಸ್ವಚ್ಛಾಗಿ ಕ್ಲೀನಾಗಿ ಒಣಗಿರುತ್ತೆ ಸರ್ ಅದೆಲ್ಲ. ಅವಾಗ ನಮ್ಗೆ ಅದಕ್ಕೆ ಲಾಭಾಂಶ ಅಂತ ಅನಿಸುತ್ತೆ ಸರ್. ನಮ್ಗೆ ಒಳ್ಳೆ ಬೆಲೆನೂ ಸಿಗುತ್ತೆ, ಒಳ್ಳೆ ಬೆಲೆನೂ ಸಿಗುತ್ತೆ ಸರ್. ಜೊತೆಗೆ ನಮ್ಗೆ ಮಾರ್ಕೆಟ್ನೊಳಗೆ ನಮ್ಮ ಒಂದು ಮಾಲಿಗೆ ಒಳ್ಳೆ ಒಂದು ಹೆಸರು ಇದೆ ಸರ್. ವೆಂಕಪ್ಪ, ಇದ್ರ ಜೊತೆಗೆ ನೀವು ಹೈನುಗಾರಿಕೆ ಎಲ್ಲ ಮಾಡ್ತಾ ಇದ್ರಿ? ಹೌದು ಸರ್. ಹೈನುಗಾರಿಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ ಸರ್? ಹೈನುಗಾರಿಕೆಯನ್ನು ಕೂಡ ಈಗ ನಾವು ಒಂದು 8 ವರ್ಷ ಆಯ್ತು ಸರ್. ನಾವು ಮೊದಲು ಸ್ವಲ್ಪ ಜವಾರಿ ಆಕಳುಗಳಿದ್ದು ಸರ್ ನಮ್ಗೆ, ಮತ್ತೆ ಎಮ್ಮೆಗಳು ಅಂತೂ ಯಾವಾಗಲೂ ಇದ್ದೇ ಇದ್ದು ಸರ್. ಈಗ ಜವಾರಿ ಆಕಳದ ಒಂದು ಅದಕ್ಕೆಲ್ಲ ಸ್ವಲ್ಪ ಕಷ್ಟಪಡ್ತಕ್ಕಂಥದ್ದು ಜಾಸ್ತಿ ಆಯ್ತು ರೀ. ಜೊತೆಗೆ ಅದು ಕಷ್ಟಪಟ್ಟರೆ ಕೂಡ ಅದು ಇಳುವರಿ ಜಾಸ್ತಿ ಕೊಡಲಿಲ್ಲ ಸರ್ ಅದು ಹಾಲನ್ನು. ಹಂಗಾಗಿ ಸರ್ ನಾವೇನು ಮಾಡಿದ್ವಿ, ಆಕಳುಗಳು ಬೇಡ ಅಂತೇಳಿ ಎಮ್ಮೆಗಳನ್ನೇ ಒಂದು 4 ಎಮ್ಮೆಗಳನ್ನ ಇದಾವ ಸರ್ ಇವಾಗ. ಆದ್ರೆ ಅದರೊಳಗೆ ಒಂದು 2 ಹಿಂಡಿತಾವ ಸರ್ ಇವಾಗ ಹಾಲು ಕೊಡ್ತಾವೆ, ಇನ್ನೆರಡಂತೂ ಹಾಲು ಕೊಡಂಗಿಲ್ಲರಿ. ಆದ್ರೆ ಕಂಟಿನ್ಯೂ ವರ್ಷ ಪೂರ್ತಿ ನಾವು ಈ ಎಲ್ಲ ಹೈನುಗಾರಿಕೆ ಮತ್ತು ಕೃಷಿಯೊಳಗೆ ತೊಡಸ್ಕೊಂಡ ಮೇಲೆ ರೀ 10 ವರ್ಷ ಆಯ್ತು ರೀ, ಒಂದು ದಿನಾನು ನಮ್ಮ ಮನೆಯೊಳಗೆ ಹೈನ ತಪ್ಪಿಲ್ಲ ಸರ್. 2 ಆಕಳು 2 ಎಮ್ಮೆಗಳು ಈದವೇನು ಕಟ್ಕೊಳ್ಳೋ ತಕ್ಷಣ ರೀ ಇನ್ನೆರಡು ಎಮ್ಮೆಗಳು ಆಲ್ರೆಡಿ ಇಳಿದು ಬಿಡ್ತಾವೆ ಸರ್. ಹಂಗಾಗಿ ನಮ್ಗೆ ವರ್ಷ ಪೂರ್ತಿನ ಹಾಲು ಸಿಗ್ತಾವ ರೀ. ಆದ್ರೆ ನಾವು ಹಾಲು ಮಾರಂಗಿಲ್ಲ ಸರ್. ನಾವು ಹೈನುಗಾರಿಕೆ ಮಾಡಿದ್ದು ಹಾಲು ಮಾರಕ್ಕೆ ಹಾಲು ಮಾರಂಗಿಲ್ಲ ಸರ್. ನಾವು ಮನೆಗೆ ಉಳಿಸಿಕೊಂಡು ಸರ ನಾವು ಬೆಣ್ಣೆ ತೆಗಿತೀವಿ ಸರ್. ಬೆಣ್ಣೆ ತೆಗೆದಾಗ ಏನಾಗುತ್ತೆ ರೀ, ಮೊಸರು ಸಿಗುತ್ತಾ ಮಜ್ಜಿಗೆ ಸಿಗ್ತಾವ ಸರ್ ನಮ್ಗೆಲ್ಲ. ಹಂಗಾಗಿ ಅದು ಈಗ ಹಾಲಿಗಿಂತಲೂ ಸರ್ ಹಾಲು ಅಂದ್ರೆ ಆಕಳದ ಹಾಲಾದ್ರೆ ಸರ ಅದು ತಿಳುವಾದ ಹಾಲು ಇರುತ್ತೆ ಸರ್. ಅಂದ್ರೆ ಅದು ಗಟ್ಟಿರಂಗಿಲ್ಲ ರೀ, ಆದ್ರೆ ಎಮ್ಮೆ ಹಾಲು ಗಟ್ಟಿ ಇರುತ್ತೆ ರೀ. ಗಟ್ಟಿದ್ದಾಗ ಒಂದು ಎಮ್ಮೆ ಒಂದಿನ ಕರೆಕ್ಟ್ ಆಗಿ ನಾವು ಹತ್ತಿ ಕಾಳು ಇಡ್ತೀವಿ ಸರ್. ಹತ್ತಿ ಕಾಳು ಮತ್ತೆ ಇಲ್ಲಿ ಮೆಕ್ಕೆಜೋಳ ಮತ್ತು ಸಜ್ಜೆಯ ಫುಡ್ಡನ್ನು ಇಡ್ತೀವಿ ನಾವು. ಇವನ್ನೆಲ್ಲ ಇಟ್ಟಾಗ ಒಂದಿನಕ್ಕೆ ಒಂದು ಎಮ್ಮೆ 1.5 kg ಬೆಣ್ಣೆ ಕೊಡಿ ಸರ್. 2 ಎಮ್ಮೆ ಅಂದ್ರೆ 1/2 kg ಸರ್. ಅಂದ್ರೆ 1 kg ಬೆಣ್ಣೆ ರೇಟ್ ರೀ ಇವಾಗ 600 ರೂಪಾಯಿ ಸರ್. ಅಂದ್ರೆ 300 ರೂಪಾಯಿ ಕಂಪಲ್ಸರಿ ಒಂದ್ ದಿನಕ್ಕೆ ಮಾರ್ತಾರೆ ಸರ್. ಎಂತ ಕಡಿಮೆ ಅಂದ್ರೆ ಕೂಡ 200 ಅಂತೂ ಬಂದೇ ಬರುತ್ತೆ ಸರ್. ಆದ್ರೆ ಹಾಲು ಮಾರಿದ್ರು ಕೂಡ 200 ಸಿಗುತ್ತಂದ್ರೆ ನಾವು ಕೊಡಂಗಿಲ್ಲರಿ. ಅದು 500 ಸಿಗುತ್ತಂದ್ರೆ ಕೊಡಂಗಿಲ್ಲರಿ. ಜೊತೆಗೆ ಹಾಲು ಮತ್ತೆ ಚಾಕಲ್ರಿ ಮತ್ತೆ ಹುಡುಗರಿಗೆ ಊಟಕ್ಕೆ ಅದಕ್ಕೆ ಇದಕ್ಕೆಲ್ಲದಕ್ಕೂ ನಮ್ಗೆ ಮನೆ ಬಳಕೆಗೆ ಹಾಲು ಯಥೇಚ್ಛವಾಗಿ ಬಳಸಬಹುದ್ರಿ. ಬೆಣ್ಣೆ ಮಾರುಕಟ್ಟೆಗೆ ಎಲ್ಲಿ ಹೋಗ್ತಾರೆ ಸರ್? ಬೆಣ್ಣೆ ಮಾರುಕಟ್ಟೆಗೆ ನಾವೇನು ಮಾರಕ್ ಹೋಗಂಗಿಲ್ರಿ, ಆದ್ರೆ ಅವರೇ ನಮ್ಗೆಲ್ಲ ಫೋನ್ ನಂಬರ್ ತಗೊಂಡ್ರಿ, ಈ ಒಂದು ಎಂಪ್ಲಾಯಿಗಳೇ ನಮಗೆಲ್ಲ ನಮ್ಮ ಇನ್ನು ನಮ್ಮ ಮನೆಯೊಳಗೆ ಬೆಣ್ಣೆ ಇರಲ್ರಿ, ಅವ್ರ ನಮ್ಗೆ ಅರ್ಧ ಕೆ ಜಿ ಬೇಕು, ಒಂದು ಕೆ ಜಿ ಬೇಕು, ಎರಡು ಕೆ ಜಿ ಬೇಕು ಅಂತೇಳಿ ಈ ರೀತಿ ವ್ಯಾಪಾರಸ್ಥರು ಎಲ್ಲರೂ ನಾವು ಅಲ್ಲಿಗೆ ಹೋಗಲಾರ್ದಕ್ಕಿಂತಲೂ ಪೂರ್ವ ಫೋನ್ ಮಾಡಿ ನಮಗೆಲ್ಲ ಕೇಳ್ತಾರೆ. ಬೆಣ್ಣೆ ನಿರಂತರ ನಿಮ್ಮನೇಲಿ? ಹೌದು ಸರ್, ಹೌದು, ನಮ್ಮ ತಂಗಿಯವರು ಬೆಣ್ಣೆನ ತೆಗಿತಾರೆ ಸರ್, ಅವರು ನಿರಂತರವಾಗಿ ನಮ್ಮ ಅಜ್ಜಿಯವರು ಮಾಡ್ತಿದ್ರಿ, ಈಗ ನಮ್ಮ ತಂಗಿಯವರ ಮಾಡ್ತಾ ಇದ್ದಾರೆ ಸರ್. ಕಡಗೋಲಿಲ್ಲ ಅದು ಯಾವಾಗ ಅದು ಪೂರ್ವಜರು ಏನ್ ಮಾಡ್ತಿದ್ರಲ್ಲ ಸರ್ ಅದೇ ಈಗಲೂ ಇದೆ ಸರ್. ಈಗೆಲ್ಲ ಕೆಲವೊಬ್ರು ಮಿಕ್ಸಿ ಒಳಗೆ ತೆಗಿತೀನಿ ಅಂತಾರೆ, ಆದ್ರೆ ನಮ್ಗೆ ಅಷ್ಟೊಂದು ಅದು ಸರಿ ಅನ್ಸಂಗಿಲ್ರಿ. ಆದ್ರೆ ಕಡಗೋಲಿಂದ ತೆಗೆದಾಗಲೇ ಬೆಣ್ಣೆಯ ಒಂದು ಸತ್ವ ಗೊತ್ತಾಗೋದ್ರಿ, ಮತ್ತೆ ಹೆಚ್ಚನು ಕೂಡ ಬರುತ್ತೆ. ಜೊತೆಗೆ ಎಷ್ಟು ಬೆಣ್ಣೆ ಉತ್ಪಾದನೆ ಆಗ್ತದೆ ನಿಮ್ಮನೆ ದಿನ ಸರ್? ಒಂದು ಅರ್ಧ ಕಿಲೋ ಅಂತ ಅರ್ಧ ಕಿಲೋ ಕಂಪಲ್ಸರಿ ಸರ್. ತಿಂಗಳಿಗೆ ಒಂದು 15 ಕೆಜಿ ಬೆಣ್ಣೆ ಉತ್ಪಾದನೆ ಆಗ್ತದೆ? ಹಾ ಸರ್, ಒಂದು ವಾರಕ್ಕೆ ಅಂದ್ರೆ ಸರ್ ಒಂದು 6-7 ಕೆಜಿ ಅಂತ ಆಗುತ್ತೆ ಸರ್. 5 ಕೆಜಿ ಒಳಗಂತೂ ತೆಗೆದಿಲ್ಲ ಸರ್ ನಾವು. 5 ಕೆಜಿ ಆದರೂ ಕೂಡ ಹ್ಞೂ ಸರ್, ಒಂದು 3,000 ರೂಪಾಯಿ ಅಂತ ಆಗುತ್ತೆ ಸರ್ ಒಂದು ವಾರಕ್ಕೆ. ಒಂದು 12,000-13,000 ಬೆಣ್ಣೆದ ಬರುತ್ತೆ ಸರ್ ಒಂದು ತಿಂಗಳಿಗೆ ಸರ್. ಅದು ಕೂಡ ಒಂದು ಸೈಡ್ ಇದಾಗಿ ನಮ್ಗೆ ಅದು ಆಕ್ಚುಲಿ ಮುಂದಿನ ದಿನಮಾನದೊಳಗೆ ಅನ್ನೋದಕ್ಕಿಂತ ಮುಂದೆ ಬೇಸಿಗೆಯಿಂದ ನಾವು ಸ್ವಲ್ಪ ಇನ್ನೊಂದು 2 ತೊಗೊಂಬರ್ಬೇಕು ಮಾಡಬೇಕು. ಅದರಿಂದ ಈ ಕೃಷಿಗಿಂತಲೂ ಅದರೊಳಗನ ಹೆಚ್ಚು ಲಾಭಾಂಶ ಅನ್ಸುತ್ತೆ ಸರ್. ಕೃಷಿಗಿಂತ ಹೈನುಗಾರಿಕೆ? ಹೈನುಗಾರಿಕೆ ಅದರಲ್ಲೂ ಹೈನುಗಾರಿಕೆ ಅಂದ್ರೆ ಹಾಲು ಮಾರೋದಲ್ಲ, ಬೆಣ್ಣೆ ಉತ್ಪಾದನೆ ಸರ್. ಅಂದ್ರೆ ಅದು ಸಡನ್ ಆಗಿ ನಾವು ಕೊಡ್ತಕ್ಕಂತ ಒಂದು ಬೆಣ್ಣೆಗೆ ಸರ್ ಜನರಲ್ಲಿ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಸರ್. ಒಂದು ಒಳ್ಳೆ ಗುಣಮಟ್ಟ, ಒಳ್ಳೆ ಗುಣಮಟ್ಟದ ಬೆಣ್ಣೆ ಸರ್ ನಮ್ಗೆ. ಅವರ ಕೇಳ್ಕೊಂಡು ಬರ್ತಾರೆ ಸರ್ ಮನೆಗೆ. ಆ ರೀತಿಯಲ್ಲಿ ನಾವಿನ್ನು ಹೋಗೋದೇ ಇಲ್ಲ ಸರ್, ನಾವು ಅವರೇ ಕೇಳ್ಕೊಂಬಂದು ಫೋನ್ ನಂಬರ್ ತೊಗೊಂಡು ಬಂದು ಪಾಪ ಎಲ್ಲೆಲ್ಲಿ ಅವರೋ ಬಂದು ತೊಗೊಂಡೋಗ್ತಾರೆ ಸರ್. ಕೆಲವೊಂದು ದೀಪಾವಳಿ ಮತ್ತು ಮಹಾನವಮಿ ಮತ್ತು ಯುಗಾದಿ ಒಳಗ್ರಿ ಮತ್ತು ಶ್ರಾವಣದೊಳಗೆ ಇವೆಲ್ಲ ಕಾರ್ತಿಕ ಮಾಸದೊಳಗೆ ಬೆಣ್ಣೆಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಬೆಲೆ ಇದೆ ಸರ್, ಡಿಮ್ಯಾಂಡ್ ಐತ್ರಿ. ಹಂಗಾಗಿ ನಾವು ಅದಕ್ಕಾಗಿ ಇದಕ್ಕಿಂತಲೂ ಅದರೊಳಗೆ ನಾವು ಹೆಚ್ಚು ತೊಡಸ್ಕೊಂಡ್ರೆ ಹೆಚ್ಚು ಆದಾಯ ತೆಗಿಬೋದು ಅನ್ನುವಂಥ ಒಂದು ನಿರೀಕ್ಷೆ ಒಳಗೇ ಇದೀವಿ ಸರ್ ನಾವು. ಸೊ ಅಂದರೆ ಈಗ ವೆಂಕಪ್ಪರೇ, ಕೃಷಿ ಹೈನುಗಾರಿಕೆ ಇವೆರಡೂ ಇದ್ರೆ ಮಾತ್ರ ಒಬ್ಬ ರೈತ ಆರ್ಥಿಕವಾಗಿ ಸದೃಢನಾಗುತ್ತಾನೆ. ಕುಟುಂಬನೇ ಒಂದು ಉದಾಹರಣೆ ಸರ್. ಆರ್ಥಿಕವಾಗಿ ನಾವು ಅಂದ್ರೆ ರೈತರು ಎಲ್ಲರೂ ನಮ್ಮಂಗೆ ವಿಚಾರ ಮಾಡ್ಬೇಕು ಸರ್. ಜೊತೆಗೆ ಆರ್ಥಿಕವಾಗಿ ನಾವು ಬೇಗನೆ ಚೇತರಿಸ್ಕೊಳ್ಬೋದ್ರಿ, ಯಾಕಂದ್ರೆ ದಿನದಿಂದ ದಿನಕ್ಕೆ ನಮ್ಗೆ ಅವತ್ತೇ ಗೊತ್ತಾಗ್ಬಿಡ್ತು ಸರ್ ರಿಸಲ್ಟ್. ಇವತ್ತು ನಾವು ಯಾವ ಪ್ರಮಾಣದೊಳಗೆ ಆ ಎಮ್ಮೆಯನ್ನ ಮೇಯಿಸಿದ್ವಿ, ಈ ಎಮ್ಮಿಗೆ ಯಾವ ಹತ್ತಿ ಕಾಳನ್ನ ಇಟ್ಟಾಗ ಎಮ್ಮೆ ಯಾವ ರೀತಿ ಆದಂತ ಒಂದು ನಮಗೆ ಬೆಣ್ಣೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿತು, ಮತ್ತು ಈ ಒಂದು ಮೆಕ್ಕೆಜೋಳನ ಹೆಚ್ಚಿಟ್ಟಾಗ ನಮಗೆ ಯಾವ ರೀತಿ ಆದಂತ ಒಂದು ಲಾಭಾಂಶ ಸಿಗುತ್ತೆ ಅನ್ನುವಂಥದ್ದನ್ನ ಅವತ್ತೇ ನಾವು ರಿಸಲ್ಟ್ ನೋಡಿಕೊಂಡು ನಾಳೆ ನಾವು ಹೆಚ್ಚಿಟ್ಟರೆ ಯಾವುದನ್ನ ಹೆಚ್ಚಿಟ್ಟರೆ ಯಾವುದರಿಂದ ನಾವು ಹೆಚ್ಚು ಲಾಭ ತೆಗಿಬಹುದು. ಹಾಲು ಬೇಕಾದ್ರೆ ಈ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನು ಚೆನ್ನಾಗಿ ಬಳಸಬಹುದು ಸರ್ ನಾವು. ಇಲ್ಲ ನಮಗೆ ಬೆಣ್ಣೆ ಬೇಕು ಅಂತಂದ್ರೆ ಹತ್ತಿ ಕಾಳನ್ನ ಇಡಬೇಕು ಸರ್. ಆದ್ರೆ ಈಗ ರೈತರು ಏನ್ ಮಾಡ್ತಾರೆ ಸರ್, ಕೆಲವೊಬ್ರು ನಾವಿಲ್ಲಿ ಭೂಮಿ ಉಳ್ತಕ್ಕಂತ ಎತ್ತಿಗೆ ನಾವು ಇಡಂಗಿಲ್ಲ ಹತ್ತಿ ಕಾಳನ್ನ, ಎಮ್ಮಿಗೆ ಯಾಕೆ ಇಡಬೇಕು ಅನ್ನುವಂತ ಒಂದು ಮನೋಭಾವನೆ ಐತ್ರಿ. ಹಂಗಾದಾಗ ಅವರು ಇಡಂಗಿಲ್ಲ ಸರ್. ನಾವೇನ್ ಮಾಡ್ತೀವ್ರಿ, ಸ್ವಲ್ಪ ಎಮ್ಮಿ ಏನ್ ಹಾಕಿದ್ರು ತಿನ್ನುತ್ತೆ ರೀ, ಆದ್ರೆ ಚಲೋ ಒಳ್ಳೆ ಗುಣಮಟ್ಟದ ಒಂದು ಪದಾರ್ಥವನ್ನು ಹಾಕಿಬಿಟ್ರೆ ಇನ್ನೂ ಚಲೋದ್ ಕೊಡುತ್ತಲ್ಲ ಅನ್ನುವಂತ ಒಂದು ಬಯಕೆ ನಮ್ದ್ರಿ. ಹಂಗಾಗಿ ನಾವು ಇನ್ನೂ ಒಂದ್ 2-3 ಎಮ್ಮೆಗಳನ್ನ ತಗೊಂಬಂದು ಸಾಕೋದ್ರಿಂದ ಇನ್ನೂ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗ ಬೇಗ ಇದೊಂದು ಅವಕಾಶ ಅಂತಂದೇಳಿ ನಮಗೂ ಅನ್ಸುತ್ತೆ ಸರ್. ಒಳ್ಳೇದು ವೆಂಕಪ್ಪರೇ, ನಿಮ್ಮ ಈ ಅನುಭವದ ಮಾತುಗಳು ನಮ್ಮ ಎಲ್ಲ ಕೇಳುಗ ರೈತ ಬಾಂಧವರಿಗೆ ಪ್ರೇರಣೆಯಾಗಲಿ. ಹೈನುಗಾರಿಕೆಯನ್ನ ತುಂಬ ತಿಳುವಳಿಕೆಯಿಂದ ಮಾಡಿದರೆ ಅದನ್ನು ಹೆಚ್ಚು ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಜೀವನವೇ ಒಂದು ಮಾದರಿ ಮತ್ತು ಉದಾಹರಣೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಕೃಷಿ ಮತ್ತು ಹೈನುಗಾರಿಕೆ ಕುರಿತು ಶ್ರೀ ವೆಂಕಪ್ಪ ಎಚ್ ಇಡಿಯಾಪುರ್ ಅವರೊಂದಿಗೆ ಈವರೆಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ರೈತರಿಗೆ ಸಲಹೆಯನ್ನು. ಈ ಅಣಬೆ ಅಥವಾ ಮಶ್ರೂಮ್ ಅಂತ ಏನು ಹೇಳ್ತೇವೆ, ಇದು ಮನುಷ್ಯನಿಗೆ ಬಹಳ ಹಿಂದಿನಿಂದಲೂ ಪರಿಚಿತವಾದಂಥ ಒಂದು ಆಹಾರ ಪದಾರ್ಥ. ಇದನ್ನು ಖಾದ್ಯ ಪದಾರ್ಥಗಳಲ್ಲಿ ಬಳಸೋದಕ್ಕೆ ನಾವು ಪ್ರಾರಂಭ ಮಾಡಿನೇ ಬಹಳಷ್ಟು ಕಾಲ ಆಗಿ ಹೋಗಿದೆ. ಪುರಾತನ ಕಾಲದಿಂದನೂ ಮನುಷ್ಯನು ಅಣಬೆಯನ್ನು ಉಪಯೋಗಿಸಿಕೊಂಡು ಬಂದಿದ್ದಾನೆ. ಅಣಬೆಯನ್ನು ಒಂದು ಆಹಾರ ಪದಾರ್ಥವನ್ನಾಗಿ ಗುರುತಿಸಿ ವಾಣಿಜ್ಯ ಬೆಳೆಯಾಗಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಬೆಳೆಯಲಾಗ್ತಾ ಇದೆ. ಹೆಚ್ಚಿನ ಜನಸಂಖ್ಯೆ ಇರುವಂತಹ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಸಾರಜನಕ ಭರಿತ ಅಣಬೆಯನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸುವುದು ಅತ್ಯವಶ್ಯಕವಾಗಿದೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಉಪಯೋಗಿಸುವ ಏಕದಳ ಧಾನ್ಯಗಳಲ್ಲಿ ಸಾರಜನಕದ ಕೊರತೆ ಅತಿ ಹೆಚ್ಚು ಇದೆ. ಆದುದರಿಂದ ಸಸಾರಜನಕವನ್ನು ಪೂರೈಸುವಂತಹ ಅಣಬೆಯು ಮುಖ್ಯವಾಗಿ ಸಸ್ಯಾಹಾರಗಳಿಗೆ ಒಂದು ಆಹಾರವಾಗಿ ಪ್ರಮುಖವಾಗಿದೆ. ಅಣಬೆಯು ಭೂಮಿಯ ಮೇಲ್ಮೈ ಮತ್ತು ಕೆಲವೊಮ್ಮೆ ಭೂಮಿಯ ಒಳಪದರದಿಂದ ಹೊರಚಿಮ್ಮುವ ರಸವತ್ತಾದ ಶಿಲೀಂಧ್ರದ ಹೂಗೊಂಚಲುಗಳು ಅಂತ ನಾವು

ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಸಿದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ರೈತ ಬಾಂಧವರೇ, ರೈತಗೀತೆಯನ್ನು ಕೇಳಿದ್ರಲ್ಲ, ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಿತ್ರ ಮಣ್ಣಿನ ಮಗ. ಬರೆಯದ ಕೈಗಳು ಬರೆಯುತ್ತಿರೆ ಭಾರತ ದೇಶದ ಭಾಗ್ಯವನೇ, ಸ್ವಾರ್ಥವ ತೊರೆದು ದುಡಿಯೋಣ, ಮಣ್ಣಿನ ಮಾನವ ಕಾಯೋಣ, ತಿಳಿಸುವ ಭೂಮಿಗೆ ಸ್ವರ್ಥವನೇ. ಜೀವನವು